ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ ಬೋಲ್ ರಹ ತೇರೆ ಬಿಜು ಕಾ ಪುತಲಾ ಬೋಲ್ ರಹ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಖೇತೀ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ರೈತ ಮಹಿಳೆ ಹಾಗೂ ಹಾಲು ಉತ್ಪಾದಕ ಸಹಕಾರಿ ಸಂಘದ ಪದಾಧಿಕಾರಿ ಸಿದ್ದಾಪುರದ ಲಲಿತಾ ಅಣ್ಣಪ್ಪ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಲಲಿತಾ ಅಣ್ಣಪ್ಪ ನಾಯ್ಕ ಅವರಿದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಕಡಕೇರಿ ಗ್ರಾಮದವರು. ಅವರು ರೈತ ಮಹಿಳೆ ಜೊತೆಗೆ ಹಿಟ್ಟಿನ ಗಿರಣಿ ನಡೆಸ್ತಾರೆ. ಅಷ್ಟೇ ಅಲ್ಲ, ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕೂಡ ಅವರು ಪದಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಲಲಿತಾ ನಾಯ್ಕ ಅವರು, ಹೇಳಿ. ನೀವು ಕೃಷಿ ಕುಟುಂಬದಲ್ಲಿ ಬಂದಿದ್ದೀರಿ, ಬಂದಾಗ ಹೇಗೆ ಅನಿಸ್ತಾ ಇತ್ತು ಇಲ್ಲೆಲ್ಲ ವಾತಾವರಣ ಅದೆಲ್ಲ? ತುಂಬ ಚೆನ್ನಾಗಾಯ್ತು, ಅಂದ್ರೆ ಕೃಷಿ ಮಾಡೋದ್ರಲ್ಲಿ ಖುಷಿ ಅನಿಸ್ತಾ ಇದೆ. ಮದುವೆಕ್ಕಿಂತ ಮುಂಚೆ ಕೂಡ ಕೃಷಿಯಲ್ಲಿ ಮಾಡಿದ್ದಾರೆ? ಕೃಷಿನೆ. ಹೌದು. ಏನ್ ಮಾಡ್ತಿದ್ವಿ ಅಲ್ಲಿ ಇಲ್ಲಿ ಕೃಷಿಗೆ ಏನು ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇಲ್ಲ, ನಾವು ಅಲ್ಲೇ 1 ಕಿಲೋಮೀಟರ್ ದೂರದವರು ಅಷ್ಟೇ. ಅಷ್ಟೇನೆ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿಗೆ ರೈತ ಮಗಳಾಗಿ ಹುಟ್ಟಿದ್ದು, ಇಲ್ಲೂ ಅದೇ ಕುಟುಂಬದಲ್ಲೇ ಹುಟ್ಟಿದ್ದಾರೆ. ಬೆಳೆನೂ ಕೂಡ ವ್ಯತ್ಯಾಸ ಇಲ್ಲ? ಇಲ್ಲ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಏನೇನು ಬೆಳೆ? ಭತ್ತ ಬೆಳಿತೀವಿ, ಅಡಿಕೆ ಬೆಳಿತೀವಿ, ಈ ದ್ವಿದಳ ಧಾನ್ಯ ಬೇಸಿಗೆಯಲ್ಲಿ ಬೆಳಿತೀವಿ. ಭತ್ತ ಅಷ್ಟೊಂದು ಲಾಭದಾಯಕ ಅಲ್ಲ ಅಂತಾರೆ, ಆದ್ರೂ ಇವತ್ತಿಗೂ ಮಾಡ್ತಾ ಇದ್ದೀವಿ. ಮಾಡೋ ಜಮೀನಲ್ಲಿ ಮಾಡ್ಲೇಬೇಕಲ್ಲ ಅಂತ ಮಾಡ್ತಾ ಇರೋದು, ಬಿಟ್ಟರೆ ಮತ್ತೇನು ಅದರಿಂದ ನಮಗೆ ಪ್ರಾಫಿಟ್ ಏನು ಇಲ್ಲ ಅಂತ ಅನ್ಸುತ್ತೆ. ಬಟ್ ಅಡಿಕೆಯಲ್ಲೆಲ್ಲ ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ಅಡಿಕೆ ಲಾಭದಾಯಕ. ಉದ್ದು ಅಥವಾ ದ್ವಿದಳ ಧಾನ್ಯ ಬೆಳಿತಿರಲ್ಲ ಬೇಸಿಗೆಯಲ್ಲಿ ಮಾತ್ರ? ಹೌದು, ಬೇಸಿಗೆಯಲ್ಲಿ ಮಾತ್ರ ಬೆಳಿತೀವಿ. ಅದು ಬೆಳಿತೀವಿ, ಆದ್ರೆ ಅದನ್ನ ನಮ್ಗೆ ಉತ್ಪನ್ನ ನಮ್ ಮಾರ್ಕೆಟ್ ಹಾಕ್ಲಿಕ್ಕೆ ಆಗಲ್ಲ, ನಮ್ ಬೆಳೆ ತೆಗಿಲಿಕ್ಕೂ ಆಗಲ್ಲ. ಈಗ ನವಿಲು ಮಂಗ ಕಾಟ ಜಾಸ್ತಿ ಆಗಿ ಅದು ನಮ್ ಕೈಗೂ ಸಿಗ್ತಾ ಇಲ್ಲ, ಹಂಗಾಗ್ತದೆ. ನಮ್ಗೆ ಹಾಕಿದ ಬೆಳೆಯನ್ನು ಗಿಡನೇ ತಿನ್ನೋದು, ಕಾಳು ತಿನ್ನೋದು, ಬಹಳ ನಮ್ಗೆ ಅದರಿಂದ ಹಾನಿಕರ. ಇತ್ತೀಚೆಗೆ ಹಂಗಾಗಿದೆ, ಮುಂಚಿನಿಂದ ಇತ್ತೀಚೆಗೆ ಬಹಳ ಆಗ್ತಾ ಇದ್ದದು. ಮುಂಚಿಂದ ಅಷ್ಟೆಲ್ಲ ಇರ್ತಿರ್ಲಿಲ್ಲ. ನೀವು ಕಾಯ್ಲಿಕ್ಕೆ ಹೋಗಕ್ಕೂ ಆಗಲ್ಲ, ಜಮೀನು ದೂರ ಇದೆ. ಮತ್ತೆ ಬೇರೆ ರೈತರಿಗೂ ಇದೇ ತೊಂದ್ರೆ ಇರುತ್ತೆ, ಎಲ್ಲಾ ರೈತರಿಗೂ ಅದೇ ತೊಂದ್ರೆ. ಅಲ್ಲಿ ಕಾರ್ ಬೆಳೆ ಬೆಳಿತಿದ್ರು, ಇದೇ ತೊಂದ್ರೆಯಿಂದ ಯಾರು ಬೆಳೀತಾ ಇಲ್ಲ ಇವಾಗ. ಮತ್ತೆ ಮನೆಯಲ್ಲಿ ದನಕರುಗಳು, ಎರಡು ಎಮ್ಮೆ ಎರಡು ಆಕಳು ಕಟ್ಕೊಂಡು ಬತ್ತಿಗೆ ಹತ್ತು ಲೀಟರ್ ಹಾಲು ಡೇರಿ ಹಾಕ್ತೀವಿ. ಅದಕ್ಕೆಲ್ಲ ಮೇವು ಅದೆಲ್ಲ ನೀವೇ ನೋಡ್ಕೊಳ್ಳೋದು? ಮನೆ ತಂದು ಹಾಕ್ತಾರೆ, ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೆ, ಇದ್ದಾರೆ. ಹಾಲು ಕರೀದ ನೀವೇ? ಹಾಲು ಹೇಳ್ತೀನಿ ನಾನೇ. ಹಾಲು ಹಾಲು ಹಿಡಿದು ಅದಕ್ಕೆ ಹೇಗೆ ಅಂದರೆ ಕ್ಲೀನ್ ಹಾಲು ಬರಬೇಕು, ಸ್ವಚ್ಛವಾದ ಶುದ್ಧವಾದ ಹಾಲು ಬರಬೇಕು ಅಂದರೆ ಹೇಗೆ ಏನೇನು ಮಾಡಬೇಕು ಅಂದರೆ, ಈ ಹಾಲು ಕರೆದಾದ ತಕ್ಷಣ ನಾವು ಬರೀಗೆ ಹಾಲು ಕೆಚ್ಚಲಿ ಬಿಡ್ತೀವಿ. ಅವಾಗ ಕೆಚ್ಚಲು ಕ್ಲೀನಾಗಿ ತೊಳಿಬೇಕು. ಅದು ಕ್ರಿಮಿ ಕೀಟಗಳು ಕೂತ್ಕೊಂಡು ಗಾಯ ಮಾಡಿಕೊಂಡ್ರೆ ಅದು ತುಂಬ ಇದಾಗ್ತದೆ. ಅದರಲ್ಲೂ ಈ ಗೆರ್ಸಿ ಆಕಳು ಈ ತುಂಬ ಸೆನ್ಸಿಟಿವ್. ಈ ನಮ್ಮ ಹಳ್ಳಿ ಆಕಳಲ್ಲಿ ಏನು ತೊಂದರೆ ಆಗಲ್ಲ, ಅವಕ್ಕೆ ಕೆಚ್ಚಲು ತೊಳೆದೇ ಇರಬೇಕು. ಕೊಟ್ಟಿಗೆ ತೆಗೆದು ಬೆಳಿಗ್ಗೆ ಸಾಯಂಕಾಲ ಕ್ಲೀನ್ ಮಾಡ್ತಾ ಇರಬೇಕು. ಹೌದು, ಅಂದ್ರೆ ಸಗಣಿ ಗಂಧದಲ್ಲಿ ಮಲ್ಕೋಬಾರ್ದು. ಮಲ್ಕೋಬಾರ್ದು ಥರ ಸಗಣಿ ಇದ್ದಂಗೆ ನಾವು ತೆಗಿತಾ ಇದ್ರೆ ಅವು ಕ್ಲೀನ್ ಇರ್ತವೆ. ಕೆಚ್ಚಲಲ್ಲಿ ಸಗಣಿ ರಾಡಿನೂ ಮಾಡ್ಕೊಳ್ಳಲ್ಲ. ಅಂದ್ರೆ ಇಷ್ಟೆಲ್ಲ ದನಕರುಗಳನ್ನ ನಾವು ಕಟ್ಟಿ ಸಾಕ್ತಾ ಇದೀವಿ ಅಂದ್ರೆ ಊರಿಗೆ ಹೋಗೋದು, ಮದುವೆ ಮುಂಜೆ ಅದೆಲ್ಲ ಇರುತ್ತೆ, ಅದೆಲ್ಲ ತೊಂದರೆ ಆಗ್ತದೆ. ಮತ್ತೆ ಆ ತೊಂದರೆ ಹೇಗೆ ನಿಭಾಯಿಸ್ತೀರಿ? ಇದ್ದದಲ್ಲೇ ಸ್ವಲ್ಪ ಟೈಮಲ್ಲಿ ಹೋಗೋಗಿ ಬರೋದು ಬಿಟ್ಟರೆ ಮತ್ತೆ ಅದರಲ್ಲೇ ತೊಡ್ಕೊಂಡಿರೋದಕ್ಕಾಗಿ ನಾವು ತಿರುಗಾಟ ಎಲ್ಲ ಕಡಿಮೆ ಮಾಡೋದು. ಒಂದು ಇಡೀ ದಿವಸ ಇರಬೇಕಲ್ಲ, ಅದು ಒಂದೇ ಅರ್ಧ ತಾಸ ಹೋಗಿ ಅಲ್ಲಿ ಬರೋದಷ್ಟೇ ಬಿಟ್ಟರೆ ನಮಗೆ ಆ ಹೊತ್ತಿಗೆ ಅಷ್ಟೇ ಹೋಗಿ ಬರಬೇಕು. ಇಲ್ಲಿಗೆ ಹೋಗೋದಿದ್ರು ಇಲ್ಲ, ನಮ್ಮ ಮನೆಗೆ ಯಾರು ಇರ್ತಾರೋ ಅವರು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೋಡ್ಕೋತಾರೆ ಅತ್ತೆ ಮಾವ ಇದ್ದಾರೆ, ಅತ್ತೆ ಸ್ವಲ್ಪ ಆಗಲ್ಲ, ಮಾವ ನೋಡ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ. ನಾವಿಲ್ಲ ಟೈಮಲ್ಲಿ ಅವ್ರು ನೋಡ್ಕೋತಾರೆ. ಕೆಲವು ಬಾಂಧವ್ಯ ನಮ್ಮ ಪ್ರಾಣಿಗಳ ಮಧ್ಯೆ ಇರುತ್ತೆ, ನಾವು ಹೋದ್ವಿ ಅಂದ್ರೆ ಏನೋ ಖುಷಿಯಾಗಿ ಕೊಡ್ತಾವು, ಅಥವಾ ಇವರೇ ಬಂದು ಹಾಲು ಹಿಂಡಿದ್ರೆ ಒಂದ್ ಸ್ವಲ್ಪ ಹಾಲು ಜಾಸ್ತಿ ಕೊಡ್ತಾವು, ಹಂಗೆಲ್ಲ ಇರುತ್ತೆ. ಹೌದು, ನಮ್ಮ ಮನೆಯಲ್ಲಿ ಆಕಳಂಗೆ ನಾನು ಜಾಸ್ತಿ ಅವಕ್ಕೆ ಅಟ್ಯಾಚ್ಮೆಂಟ್. ಅವಕ್ಕೆ ನಾನು ಎಲ್ಲಿ ಹೋದೆ ಅಂದ್ರೆ ನಾ ಬಂದಿದ್ದೆ ಗೊತ್ತ, ಅವಕ್ಕೆ ಕೂಗ್ತೇವೆ ನಾ ಬಂದಿದ್ದು. ನಮ್ಮ ಮಾವನು ಅಷ್ಟೇ, ನಮ್ಮ ಮಾವ ಹಸಿ ಹುಲ್ಲೆಲ್ಲ ತರ್ತಾರೆ, ಅವ್ರು ಬಂದ ತಕ್ಷಣನು ಕೂಗ್ತವೆ. ಹಿಂಗೆ ನಾನು ಇಲ್ಲಾದ್ರೆ ನಾ ಬಂದೆ ಅಂದ ತಕ್ಷಣ ಅವಕ್ಕೆ ನಾನು ಅಂದ್ರೆ ಕೊಟ್ಟಿಗೆ ಕೆಲಸದಲ್ಲಿ ಸಗಣಿಯಿಂದ ಮೈ ತೊಳೆಯೋದ್ರಿಂದ ಹಿಡಿದು ಎಲ್ಲ ಮಾಡ್ತೀನಿ. ನಿಮ್ಮ ಮನೆಯವ್ರು ಬಂದ್ರೆ ಕೂಗಲ್ಲನು? ಕೂಗ್ತಾರೆ. ಅವರಂದ್ರೆ ಫೀಲ್ಡ್ ವರ್ಕಲ್ಲಿ ಇರ್ತಾರೆ ಅವರು, ನಮ್ಮ ಮನೆಯಲ್ಲೇ ಇರೋದ್ರಿಂದ ನಮ್ದೇ ಹೆಚ್ಚು. ಓಕೆ. ಮತ್ತೆ ಹಾಲು ಹಿಂಡು ಟೈಮ್ಗೆ ಅವು ಕರೆಕ್ಟ್ ಆಗಿ ಹಾಲು ಕೊಡ್ತಾವ ಅಥವಾ ಯಾವಾಗ ಹಿಂಡಿದ್ರು ಕೊಡ್ತಾವ? ಯಾವಾಗ ಹಿಂಡಿದ್ರು ಕೊಡ್ತಾವ. ಹೌದು, ಯಾವಾಗ ಈ ಗಿರ್ಸಿ ಹಾಕಿದ್ರೆ ಮಧ್ಯಾಹ್ನ ಹಾಲು ಕರೆದ್ರು ಕೊಡ್ತಾವೆ. ಮತ್ತೆ ಈಗ ಕರು ಹಾಕಿದ ಟೈಮಲ್ಲಿ ಮೂರು ಟೈಮ್ ಹಾಲು ಕರಿತೀವಿ, ಬೆಳಿಗ್ಗೆ ಸಾಯಂಕಾಲ ಮತ್ತೆ ಮಧ್ಯಾಹ್ನ. ಒಂದು ಐದಾರು ದಿವಸ ಮೂರು ಟೈಮು ಹಾಲು ಕರಿತೀವಿ. ಕೆಚ್ಚಲು ಬಾವು ಬರೋದು ಹಿಂಗಾಗ್ತದೆ. ಹಾಲು ಪೂರ ತೆಗೆದು ಬಿಟ್ರೆ ಅಡ್ಡಿಲ್ಲ, ಅಂದ್ರೆ ಒಂದು ಹನ್ನೆರಡು ತಾಸು ನಂತರ ಅಂದ್ರೆ ಹಾಲು ಜಾಸ್ತಿ ಆಗಿ ಕೆಚ್ಚಲು ಬಾವು ಬಂದ್ಬಿಡ್ತದೆ. ಹಂಗಾಗಿ ಮೂರು ಟೈಮ್ ಹಾಲು ತೆಗಿಬೇಕು. ಮತ್ತೆ ಆ ಗಿಣ್ಣದ ಹಾಲು ಏನ್ ಮಾಡ್ತೀರ? ಗಿಣ್ಣದ ಹಾಲು ಕೊಡ್ತೀವಿ ಪಕ್ಕದ ಮನೆಯಲ್ಲ, ಹಾಲು ಆ ಕಡೆ ಈ ಕಡೆ ಎಲ್ಲ ಕೊಡ್ತೀವಿ. ಡೇರಿಗೆ ಹಾಕ್ಲಿಕ್ ಬರಲ್ಲ ಅವಾಗ ಹಾಲು, ಒಂದು ಹತ್ತು ಹನ್ನೆರಡು ದಿವಸ ಮನೆಯಲ್ಲಿ ಉಪಯೋಗಿಸ್ತೀವಿ. ನಾವು ಅದನ್ನ ಡ್ರೈ ಗಿಣ್ಣ ಮಾಡಿಡ್ತೀವಿ, ಒಂದು ಎಂಟು ಹತ್ತು ದಿವಸದವರೆಗೂ ಹಾಲು ಇರ್ತದೆ ಅಲ್ಲ, ಅದು ಡ್ರೈ ಗಿಣ್ಣ ಮಾಡಿಟ್ರೆ ಅದು ಆರು ತಿಂಗಳವರೆಗೂ ತಿನ್ಲಿಕ್ಕೆ ಅಡ್ಡಿಲ್ಲ, ಅದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ತಿನ್ಲಿಕ್ಕೆ ಅಡ್ಡಿಲ್ಲ, ಚೆನ್ನಾಗಿರ್ತದೆ. ಹೇಗೆ ಮಾಡೋದು ಡ್ರೈ ಗಿಣ್ಣ ಅಂದ್ರೆ? ಗಿಣ್ಣ ಅಂದ್ರೆ ಅದು ಬೆಲ್ಲ ಹಾಕಿ ಅಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಹಾಲು ನೀರಿನ ಅಂಶ ಹೋಗೋವರೆಗೂ ಅದನ್ನ ಕಾಯಿಸ್ಬೇಕು. ಅದನ್ನು ಕಾಯಿಸಿದ ಕೂಡ ಹುಡಿ ಹುಡಿ ಆಗಿ ಚೆನ್ನಾಗಿ ಡ್ರೈ ಆಗತ್ತೆ. ಅದು ಅದು ನೀರು ಸ್ವಲ್ಪನೂ ಇರಬಾರ್ದು, ಹಂಗಿದ್ರೆ ಪುಡಿ ಪುಡಿ ಆಗತ್ತೆ. ಅದ್ರ ಕೇಕ್ ತರನು ಮಾಡ್ತಾರೆ. ಅದು ಪಾನಲ್ಲಿ ಹಾಲು ಹಾಕಿಟ್ಟು ಫಸ್ಟಿನ ಹಾಲು, ಅದಕ್ಕೆ ಬೆಲ್ಲ ಯಾಲಕ್ಕಿ ಎಲ್ಲ ಹಾಕಿ ಕುಕ್ಕರ್ಲಿ ಸೀಟಿ ಹಾಕ್ಸಿಟ್ಟು ಅದು ಕೇಕ್ ತರ ಆಗತ್ತೆ. ಅದು ಅದನ್ನು ಚೆನ್ನಾಗಿ ಒಂದು ಮೂರ್ನಾಲ್ಕು ತಿಂಗಳ ಚೆನ್ನಾಗಿರ್ತದೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ವಾಸನೆ ಏನು ಬರಲ್ಲ? ಇಲ್ಲ ಇಲ್ಲ, ಅಂದ್ರೆ ಹಾಗೆ ಇಟ್ಟರೆ ಸ್ವಲ್ಪ ಇದಾಗ್ತದೆ, ಸ್ವಲ್ಪ ದಾರ ಆದಂಗೆ ಆಗ್ತದೆ. ಫ್ರಿಡ್ಜಲ್ಲಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಆ ರೀತಿ ಮಾರಾಟ ಮಾಡ್ಬೋದು? ಮಾಡ್ಬೋದು. ಸೊ ಈ ಎರಡೇ ಇದಾವು, ಮತ್ತೆ ಒಂದು ವರ್ಷದಲ್ಲಿ ಎಂಟು ದಿನ ಹಿಂಗೆ ಇರುತ್ತೆ, ಮಾಡೋಕ್ಕಾಗಲ್ಲ. ಈಗ ನೀವು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪದಾಧಿಕಾರಿಯಾಗಿದ್ದೀರಿ, ಏನಂತ? ಅಲ್ಲಿ ಆಡಳಿತ ಕಮಿಟಿ ಸದಸ್ಯನಾಗಿ ಇದ್ದೀನಿ ನಾನು. ಈಗ 6ನೇ ವರ್ಷ ನಾನೇ ಇದಾಗಿದ್ದು, 5 ವರ್ಷ ಮುಗೀತು, ಮತ್ತೆ ರಿಟರ್ನ್ ಮತ್ತೆ ನಾನೇ ಆಯ್ಕೆ ಆಗಿದ್ದೀನಿ. ಅಲ್ಲಿ ಸದಸ್ಯ ಈ ರೀತಿಯ ಆಯ್ಕೆ ಆದ ಪದಾಧಿಕಾರಿಗಳ ಕೆಲಸ ಏನು ಅಲ್ಲಿ? ಕಮಿಟಿಯಲ್ಲಿ ಅವರು ಮೀಟಿಂಗ್ ಕರೀತಾರೆ, ನಾವು ಹೋಗ್ಬೇಕು, ನಮ್ಮ ಅನಿಸಿಕೆಗಳು ಹೇಳ್ಬೇಕು. ಅಲ್ಲಿ ಸಹಕಾರಿ ಸಂಘದಲ್ಲಿ ಒಪ್ಪು ತೊಕ್ಕುಗಳು ಏನಿದ್ರು ನಾವು ಅದನ್ನ ನಿಭಾಯಿಸ್ಬೇಕು, ಹೇಳ್ಬೇಕು. ಒಳ ಕೆಲಸ ಮಾಡೋರಿಗೂ ನಾವು ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತೆಲ್ಲ ಹೇಳ್ಬೋದು. ಮತ್ತೆ ರೈತರಿಗೆ ಏನಾದರೂ ಸೌಲಭ್ಯ ಕೊಡೋದಾಗಿರ್ಬೋದು, ಅಥವಾ ಸಮಸ್ಯೆ ಇರಬಹುದು, ಅಥವಾ ಏನಾದ್ರು ಕಾಯಿಲೆ ಬರಲಿ, ದನಕರುಗಳಿಗೆ ಡಾಕ್ಟರ್ ಕರೆಸೋದಾಗಿರ್ಬೋದು, ಅಥವಾ KMF ದಿಂದ ಏನಾದರೂ ಸೌಲಭ್ಯ ತಗೊಳ್ಳೋದಾಗಿರ್ಬೋದು, ಇವೆಲ್ಲ ಚರ್ಚೆ. ಹೌದು ಸರ್, ಅಲ್ಲಿ ಆಕಳಿಗೆಲ್ಲ ಏನಾದ್ರು ಕಾಯಿಲೆ ಬಂದ್ರೆ ಅಲ್ಲೇ ಬೇರಿಂದಾನೆ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಮತ್ತು ವರ್ಷಕ್ಕೊಂದ್ಸರಿ ಫ್ರೀಯಾಗಿ ಜಂತು ಮಾತ್ರೆ ಕೊಡ್ತಾರೆ. ಇದು ಬಾಯಿ ಒಡೆ, ಕಾಲೊಡೆ, ಅದು ಔಷಧಿ ಎಲ್ಲ ಮೆಡಿಸಿನ್ ಮಾಡಿಸ್ತಾರೆ. ಅವರು ಆಕಳಿಗೆ ಹಿಂಡಿ ತರಿಸ್ತಾರೆ, ಅದನ್ನ ಹಾಲು ಹಾಕೋರು ಎಲ್ಲರಿಗೂ ಕೊಡ್ತಾರೆ. ಅದು ಅಂದ್ರೆ ಫ್ರೀಯಾಗಿ ಕೊಡಲ್ಲ, ಸ್ವಲ್ಪ ಕಡಿಮೆ ಇದ್ರಲ್ಲಿ ಕೊಡ್ತಾರೆ. ಈಗ ನೀವು ರೈತರು ಹೋಗು ಹಾಲು ಉತ್ಪಾದಕರ ಸಂಘದಲ್ಲಿ ಸದಸ್ಯರು ಹೋಗು, ಇನ್ನು ಏನಾದರೂ ರೈತರ ಪರವಾಗಿ ನೀವು ಏನಾದರೂ ಕೇಳಿಕ್ಕೆ ಕೇಳಬೇಕು ಅಂತೇಳಿ ಅನ್ಸುತ್ತಾ? ಅಂದ್ರೆ KMF ನಿಂದ ಕೇಳ್ಬೇಕು ಅನ್ಸುತ್ತೆ. ನಮ್ಗೆ ಹಾಲು ಅಂದ್ರೆ ನಾವು ತಗೊಳ್ಲಿಕ್ಕೆ ಹೋದ್ರೆ ಜಾಸ್ತಿ ರೇಟು, ನಾವು ಕೊಡ್ಲಿಕ್ಕೆ ಹೋದ್ರೆ 40 ರೂಪಾಯಿ ಲೀಟ್ರಿಗೆ ಕೊಡ್ತಾರೆ, ನಮ್ಮತ್ರ ತಗೊಳ್ಳೋದ್ರೆ 40 ರೂಪಾಯಿ ಸಿಗಲ್ಲ ನಮ್ಗೆ. ಅದಕ್ಕೆ ನಮ್ಗೆ ಹಾಲಿಗೊಂದು ಜಾಸ್ತಿ ರೇಟ್ ಬೇಕು ಅಂತ ಹೇಳಿದ್ವಿ. ಅವ್ ಒಂದ್ಸರಿ ಕಾಗೇರಿ ಅವರೆಲ್ಲ ಬಂದಿದ್ರು, ಅವಾಗ ಹೇಳಿದ್ವಿ, ಅವಾಗ ಮಾಡೋಣ ಮಾಡೋಣ ಅಂತ ಹೇಳಿದ್ರು. ಬೋನಸ್ ಅಂತ ಕೊಡ್ತಾರೆ, 4 ರೂಪಾಯಿ ಏನೋ ಸಿಗತ್ತೆ ಬೋನಸ್ ಒಂದ್ ಲೀಟರ್ಗೆ. ಅಂದ್ರೆ ಅದು ಸರ್ಕಾರ ಕೊಡ್ತಾ ಇದೆ? ಸರ್ಕಾರ ಕೊಡ್ತದೆ. ಅದು ಹಾಲಿಗೆ 1 ಲೀಟರ್ಗೆ ಎಷ್ಟು KMF ಕೊಡೋದು? ನಮ್ಗೆ ಅದು ಇದು ಡಿಗ್ರಿ ಮೇಲೆ ಕೊಡ್ತಾರೆ, ಒಂದು 40 ಬೀಳ್ತದೆ ನಮ್ಗೆ, 38 ಬೀಳ್ತದೆ, 25 ಬೀಳ್ತದೆ, ಹಿಂಗೆ ಅದು ಅದು ಡಿಗ್ರಿ ಮೇಲೆ ಕೊಡ್ತಾರೆ, ಫ್ಯಾಟ್ ಮೇಲೆ ಕೊಡ್ತಾರೆ. ಮತ್ತೆ ನಿಮ್ಗೆ ದುಡ್ಡು ಅವ್ರು ಕೊಡುದು ಯಾವಾಗ? ವಾರಕ್ಕೊಂದ್ಸಲ ತಿಂಗಳಿಗೆ ಒಂದ್ಸರಿ ಅದು ಅಕೌಂಟಿಗೆ ಹಾಕ್ತಾರೆ. ಅದು ಕೈಯಲ್ಲಿ ದುಡ್ಡು ಕೊಡಲ್ಲ. ಈಗ ಎಷ್ಟಾಗುತ್ತೆ ನಮ್ದು? ಒಂದು 5,000-6,000 ರೂಪಾಯಿ ಆಗತ್ತೆ. ನಾವೆಲ್ಲ ಹಿಂಡಿ ಅಲ್ಲೇ ತಗೊಳತ್ಕಾಗಿ, ನಮ್ಗೆ ಅದು ಉಳಿದಿದ್ದು ದುಡ್ಡು ಮಾತ್ರ ನಮ್ದು ಅಕೌಂಟಿಗೆ ಹಾಕ್ತಾರೆ. ಹಿಂಡಿ ದುಡ್ಡು ಅಲ್ಲೇ ಮಾಡ್ಕೊಳ್ತಾರೆ, ಹಿಂಡಿ ಅಲ್ಲೇ ತಗೊಳ್ತೀವಿ. ಹಂಗಾದ್ರೆ ಅರ್ಧಕ್ಕರ್ಧ ಹಿಂಡಿಗೆ ಹೋಗುತ್ತೆ? ಅರ್ಧಕ್ಕರ್ಧ ಹಿಂಡಿಗೆ ಹೋಗುತ್ತೆ ನಮ್ಗೆ. ನಮ್ಗೆ ತಿಂಗಳಿಗೆ ಒಂದು 6-7 ಚೀಲ ಹಿಂಡಿ ಬೇಕಾಗ್ತದೆ. ಅಲ್ಲಿ ಕಡ್ಡಿ ಹಿಂಡಿ ಅಂತ ಕೊಡ್ತಾರೆ ಅದು. ಇಲ್ಲಿ ನಾವು ಮತ್ತೆ ಶೇಂಗಾ ಹಿಂಡಿ ತಗೊಳ್ತೀವಿ, ನಾವು ಮಾರ್ಕೆಟ್ ಅಲ್ಲಿ ತಗೊಳ್ತೀವಿ ನಾವು. ಅದು ಎರಡು ಮಿಕ್ಸ್ ಮಾಡಿ ನಾವು ಹಿಂಡಿ ಹಾಕ್ತೀವಿ ಅದಕ್ಕೆ. ಆ ಹಿಂಡಿ ಬೇಡ ಬೇಡ ಅಂತ ಹೇಳ್ಬಿಟ್ರೆ ಅದೇನು ಇದಾಗುತ್ತಾ? ಹಾಲು ಕಡಿಮೆ ಆಗತ್ತೆ. ಅದು ಹಾಕಿದ್ರೆ ಹಾಲು ಚೆನ್ನಾಗಿ ಬರ್ತದೆ. ಹಿಂಡಿನೇ ಹಾಕಿಲ್ಲ ಅಂದ್ರೆ ಹಾಲಿಲ್ಲ. ಹೌದು, ಬರೀ ಶೇಂಗಾ ಹಿಂಡಿ ಹಾಕಿದ್ರೆ? ಶೇಂಗಾ ಹಿಂಡಿ ಹಾಕಿದ್ರೆ ಹಾಲು ಕಡಿಮೆ ಬರ್ತದೆ. ಆ ಹಿಂಡಿಯಲ್ಲಿ ಸ್ವಲ್ಪ ಹಾಲು ರೇಜ್ ಆಗ್ತದೆ. ಎಷ್ಟು ವ್ಯತ್ಯಾಸ ಆಗ್ಬಹುದು? 1 ಲೀಟರ್ಗಟ್ಟಲೆ ವ್ಯತ್ಯಾಸ ಆಗುತ್ತೆ. ಅದು ಅಂದ್ರೆ ನಿಮ್ಗೆ ಎಷ್ಟು, 1/2 ಕೆಜಿ ಕೊಡೋದು, 1/4 ಕೆಜಿ ಕೊಡೋದು, ಎಷ್ಟು ಕೊಡ್ತೀರಿ? ಹೌದು, ನಾವು ಒಂದು ಹಾಲಿನ ಮೇಲೆ ಅದು 1-5 ಲೀಟರ್ ಹಾಲು ಕೊಡ್ತದೆ ಅಂದ್ರೆ 1-2 ಕೆಜಿ ಹಿಂಡಿ ಹಾಕ್ಲೇಬೇಕು. ಕಡಿಮೆ ಕೊಟ್ರೆ ಕಡಿಮೆ, ಕಡಿಮೆ ಕೊಟ್ರೆ ಕಡಿಮೆ ಆಗ್ತದೆ. ಅದು ಒಂಥರ ಪ್ರಾಣಿಗಳ ಜೊತೆ ನೀನ್ ಎಷ್ಟು ದುಡಿತೀಯ ಅದ್ರ ಮೇಲೆ ನಿನ್ ಕೂಲಿ ಅಂದಂಗೆ. ಹೌದು ಹೌದು ಸರ್, ಪ್ರಾರಂಭದೊಳಗೆ ಒಂದ್ ಸ್ವಲ್ಪ ಜಾಸ್ತಿ ತಿಂಡಿ ಕೊಡೋದು, ಬರ್ಬರ್ತ ಕಡಿಮೆ ಮಾಡ್ಕೊಂತ ಹಾಲು ಕೊಟ್ಟಂಗೆ ನಾವು ಜಾಸ್ತಿ ಕೊಡೋದು, ಹಾಲು ಕಡಿಮೆ ಮಾಡ್ತಾ ಬಂದಂಗೆ ಕಡಿಮೆ ಆಗ್ತದೆ. ಆದ್ರೂ ಹಿಂಡಿ ಇಲ್ಲ ಅನ್ನಂಗೆ ಮಾಡಂಗಿಲ್ಲ, ಅವಕ್ಕೆ ಹಿಂಡಿ ಕೊಡ್ತಾನೆ ಇರ್ಬೇಕು. ಅಂದ್ರೆ ಅವರು ನಾವು ಇನ್ಸ್ಯುಮೇಷನ್ ಅಂದ್ರೆ 4-3 ತಿಂಗಳಿಗೆ ಇನ್ಸ್ಯುಮೇಷನ್ ಮಾಡಿಸ್ಬಿಡ್ತೀವಿ. ಅಂದ್ರೆ ಕರು ಬೆಳವಣಿಗೆ ಆಗಲ್ಲ ಅಂತೇಳಿ ನಾವು 1-2 ಕೆಜಿ ಹಿಂಡಿನಾರು ಹಾಕ್ಲೇಬೇಕು. ಗರ್ಭಧರಿಸಿದಾಗೂ ಕೂಡ ಹಿಂಡಿ ಕೊಡ್ಬೇಕು, ಕೊಡ್ತಾನೆ ಇರ್ಬೇಕು. ಹಾಲು ಕರೀದ ಎಷ್ಟು ದಿನ ಹಂಗಾದ್ರೆ? ಒಂದು ಕರು ಹಾಕಿ ಅದು ಮತ್ತೆ ಇನ್ಸ್ಯುಮೇಷನ್ ಮಾಡಿಸ್ತೀವಿ, ಒಟ್ಟು ಎಷ್ಟು ದಿನ ಹಾಲು, ಎಷ್ಟು ತಿಂಗಳ ತನಕ ಕರಿಬೇಕು ಹಾಲು? ನಾವು ಅದು 8 ತಿಂಗಳವರೆಗೂ ಕರಿಬಹುದು ಹಾಲು, 8-9 ತಿಂಗಳ ಕೊಡ್ತದೆ. ಅಂದ್ರೆ ಮುಂದಿನ ಹಾಲು ಕಡಿಮೆ ಆಗತ್ತೆ ಅಂತೇಳಿ ಅಂದ್ರೆ 7.5-8 ತಿಂಗಳವರೆಗೂ ಹಾಲು ಕರಿಬಹುದು ನಾವು. ನಾವು ಕರಿಯೋದು ಬೇಗ ಬಿಟ್ಟು ಅಂತ ಹೇಳಿದ್ರೆ ಮುಂದಿನ ಹಾಲು ಚೆನ್ನಾಗಿ ಕೊಡ್ತದೆ. ಮುಂದೆ ನಾವು ಬೇಗ ಬಿಟ್ಟಿದ್ರೆ ಮುಂದೆ ಚೆನ್ನಾಗಿ ಕೊಡ್ತದೆ ಹಾಲು. ನಾವು ಜಾಸ್ತಿ ಅಂದ್ರೆ ಅದು ಕರು ಹಾಕೋ 1 ತಿಂಗಳು ಆ ಕರು ಹಾಕೋವರೆಗೂ ಕರೆದ್ರು ಕೊಡ್ತದೆ ಹಾಲು, ಮುಂದಿನ ಕರುವಿ ಹಾಲಿಲ್ಲ ಹೇಳ್ತೀವಿ. ಮತ್ತೆ ಕರು ಏನ್ ಮಾಡ್ತೀರಿ? ಹೆಂಗ್ ಬೆಳೆಸ್ತೀರಿ? ಅದಕ್ಕೆ ಅದಕ್ಕೆ ಹಾಲು ಹೆಂಗ್ ಕೊಡ್ತೀರಿ? ನಾವು ಎಲ್ಲ ಹೆಂಗ್ ಮಾಡ್ತಾರೆ, ನಾವು ಕರು ಹಾಕಿದ ತಕ್ಷಣ ನಾವು ಅದು ಕೆಚ್ಚಲಿಗೆ ಕರು ಬಿಡಲ್ಲ. ನಾವು ಪಾತ್ರೆಲಿ ಹಾಲು ಹಾಕೊಂಡು ಕೈ ಬೆಳ್ಳು ಕೊಟ್ಟು ಬಿಡ್ತೀವಿ, ಹಾಲು ಕೊಟ್ಟು ಕುಡಿದ್ಬಿಡ್ತದೆ. ನಾವು ಕೆಚ್ಚಲಿಗೆ ಬಿಡೋದೇ ಇಲ್ಲ, ಕರುನೇ ಬಿಡಲ್ಲ. ಈ ರೀತಿ ಮಾಡೋದ್ರ ಅನುಕೂಲ ಏನು? ಕೆಚ್ಚಲು ದೊಡ್ಡ ಇರ್ತದೆ ಅಂದ್ರೆ ಕರು ಗುದ್ದಿ ಗುದ್ದಿ ಹಾಲು ಕುಡಿತದೆ ಅಲ್ಲ, ಅಂದ್ರೆ ಅದು ಸೂಕ್ಷ್ಮ ಆಕಳದು, ಅದು ನೋವಿಗೆ ಜ್ವರ ಬರ್ತದೆ ಅದಕ್ಕೆ. ಹಂಗಾಗಿ ಅದು ಕೆಚ್ಚಲಿಗೆ ಬಿಡದೆ ಇರೋದೇ ಒಳ್ಳೇದು ಅಂತೇಳಿ. ಮತ್ತೆ ಲಸಿಕೆ ಹಾಕಿಸ್ತಿರ್ತೀರಿ ಆಕಳು? ಹಾಕಿಸ್ತಾ ಇರ್ತೀವಿ, ಅದಕ್ಕೆ 6 ತಿಂಗಳಿಗೆ ಒಂದ್ಸರಿ ಲಸಿಕೆ ಹಾಕ್ತಾರೆ. ಲಸಿಕೆ ಹಾಕಿದಾಗ ಹಾಲು ಕರೆದು ಮಾರಾಟ ಮಾಡುದು ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತಾರ ಅವರು, ಅಂದ್ರೆ ಲಸಿಕೆ ಹಾಕಿದವಾಗ ಈ ಡೇರಿ ಎಲ್ಲ ಹೇಳ್ತಾರೆ, ನೀವು ಲಸಿಕೆ ಹಾಕಿದ್ರೆ ಹಾಲು ತರಬೇಡ್ರಿ ಅಂತ ಹೇಳ್ತಾರೆ. ಇಲ್ದವ್ರೆ ಯಾವ್ದು ಅದು ಸಂಬಂಧಪಟ್ಟಿದ್ದಲ್ಲ ಅಂತಂದ್ರೆ ಅಡ್ಡಿಲಿ ಹಾಕ್ರಿ ಹೇಳ್ತಾರ ಅವ್ರು ಡೇರಿಲಿ. ಅಂದ್ರೆ ಎಲ್ಲ ಒಂದ್ ಊರಲ್ಲಿ ಒಂದೇ ಸರಿ ಹಾಕ್ತಾರ ಅದು ಲಸಿಕೆನ, ಹೇಳ್ದಂಗೆ ನಾವು ಮಾಡ್ಬೇಕು. ಒಟ್ಟು ರೈತರು ಈ ರೀತಿ ಹೈನುಗಾರಿಕೆ ಮಾಡುವಂತ ರೈತರ ಸಮಸ್ಯೆ ಏನು? ಯಾಕಂದ್ರೆ ನಾವು ಲಾಭದಾಯಕ ಆಗಲ್ಲ ಬಿಡ್ರಿ, ಈ ಕಡೆ ಹಿಂಡಿಗೆ ಕೊಡ್ಬೇಕಾಗತ್ತೆ. ಎಲ್ಲ ಲಾಭದಾಯಕ ಇಲ್ಲ ಸರ್. ಅದರಿಂದ ಏನಂತಂದ್ರೆ ನಾವು ತೋಟ ಗದ್ದೆ ಮಾಡೋರಿಗೆ ಗೊಬ್ಬರ ಆಗತ್ತೆ, ಅದೊಂದು ಲಾಭ ಅಷ್ಟೆ. ಅಂದ್ರೆ ಭೂಮಿ ಇದ್ದವರು ಅವ್ರನ್ನ ಹೊಲದಲ್ಲಿ ಮೇವು ಬೆಳೆಯುವಂತವ್ರು ಅವ್ರು ಮಾಡಿದ್ರೆ ಒಂದ್ ಸ್ವಲ್ಪ ಅನುಕೂಲ. ನಾವು ಈ ಸರಿ ಇದು ಹಾಕಿದೀವಿ, ಇದು ಸೆಣಬು ಅಂತೇಳಿ, ಅದು ಚೆನ್ನಾಗಿ ತಿಂತಾವದು. ಅದು ತಂದು ಹಾಕಿದ್ರೆ ನಮ್ಗೆ ಹಿಂಡಿ ಅವಶ್ಯಕತೆ ಅಷ್ಟು ಬೀಳಲ್ಲ ಅದು. ಹೌದು ಸರ್, ನಾವೀಗ ಒಂದು 2 ತಿಂಗಳಿಂದ ನಾವು ಅದು ಹಾಕ್ತಾ ಇದ್ದೀವಿ. ಹಿಂಡಿ ಬೇಕಾಗಿರಲ್ಲ, ಬಿಳಿ ಹುಲ್ಲು ಬೇಕಾಗಿರಲ್ಲ. ಅಂದ್ರೆ ಹೊಟ್ಟು ಅಂತಾರಲ್ಲ ಬೀದಳ ಧಾನ್ಯದ, ಅದನ್ನು ಹಾಕ್ಬಹುದು. ಅಡ್ಡಿಲ್ಲ, ನಂಗೆ ಹಾಲು ಚೆನ್ನಾಗಿ ಬರ್ತದೆ. ಸೆಣಬು ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಅವಕ್ಕೆ ಯಾವುದೇ ತರ ತೊಂದರೆ ಆಗೋದಿಲ್ಲ, ಸರ್ಕಾರಿ ಗೊಬ್ಬರ ಇರಲಿ ಅದು ಯಾವುದು ಹಾಕೋದಿಲ್ಲ. ಹಂಗಾಗಿ ಅವಕ್ಕೆ ಯಾವುದೇ ಕಾಯಿಲೆನೂ ಬರೋದಿಲ್ಲ ಅಂತ ಹೇಳ್ತಾರೆ. ಅದನ್ನ ಹಾಕಿದ್ರೆ ನಾವು ಹಾಕಿದೀವಿ, ಈಗ ಬೇಸಿಗೆಯಲ್ಲಿ ಅದೇ ನಾವು ಹಾಕೋದು. ಮತ್ತೆ ಗಿರಣಿ ಎಷ್ಟು ವರ್ಷದಿಂದ? ಈಗ 3 ವರ್ಷ ಆಯ್ತು ಸರ್. ಸ್ವಸಹಾಯ ಸಂಘ ಮಾಡ್ಕೊಂಡಿದೀವಿ ಒಂದು 10 ಜನ, ಅವರೆಲ್ಲ ಸಹಕಾರದಿಂದ ನಮ್ಗೆ ಅದ್ರಲ್ಲಿ ಸಾಲ ಮಾಡ್ಕೊಂಡು, ಅದರಿಂದನೇ ನಾವು 75,000 ರೂಪಾಯಿ ಸಾಲ ಮಾಡ್ಕೊಂಡು ಅದರಿಂದ ಹಿಟ್ಟಿನ ಮಿಲ್ ಮಾಡ್ಕೊಂಡಿದ್ದೀನಿ. ಒಂದಿನ 80 ರಿಂದ 1 ಕ್ವಿಂಟಲ್ ಹಿಟ್ಟು ಹೊಡಿತೀನಿ ನಾನು. ಅಡ್ಡಿಲ್ಲ, ಚೆನ್ನಾಗಿರ್ತೀವಿ. ಇಲ್ಲಿ ರವೆ ಮಾಡ್ಕೊಡ್ತೀನಿ, ಅದರಿಂದ ಹಿಟ್ಟು ಮಾಡ್ಕೊಡ್ತೀನಿ, ಗೋಧಿ ಹಿಟ್ಟು ಮಾಡ್ಕೊಡ್ತೀನಿ, ಗೋಧಿ ರವೆ ಮಾಡ್ಕೊಡ್ತೀನಿ. ಅನುಕೂಲ ಆಗಿದೆ ಸರ್ ಅದರಿಂದ. ಹೌದು ಸರ್, ಮೊದಲೆಲ್ಲ ನಾನು 1 ರೂಪಾಯಿ ಬೇಕು ಅಂತ ಅಂದ್ರೆ ತನ್ನ ಗಂಡನ ಹತ್ರನೇ ಕೇಳ್ಬೇಕಿತ್ತು. ಈಗ ಅದು ಯಾರನ್ನು ಅವಲಂಬಿಸದೆ ನಾನು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಒಂದು ಜೆರಾಕ್ಸ್ ಮಷಿನ್ ಮಾಡ್ಕೊಂಡಿದ್ದೀನಿ, ಅದನ್ನು ಅನುಕೂಲ ಆಗತ್ತೆ. ಊರಲ್ಲಿ ಇರೋದಕ್ಕಾಗಿ ಯಾರದ್ದು ಇಲ್ಲ ಅಲ್ಲಿ ಮಷಿನ್, ಚೆನ್ನಾಗಿ ನಡೆಯುತ್ತೆ. ಹಿಟ್ಟಿನ ಮಿಲ್ಲು, ಜೆರಾಕ್ಸ್ ಮಷಿನ್ ಇದೆ. ಅಡಿಕೆ ಎಲ್ಲ ತಂದು ಕೊಟ್ರೆ ಸೋಲಿಸ್ಕೊಡ್ತೀನಿ. ಅದರಲ್ಲಿ ಒಂದು ಗಿದ್ನಕ್ಕೆ 22 ರೂಪಾಯಿ ಕೊಡ್ತಾರೆ. ಅವರು ಸುಲಿಸ್ಕೊಂಡು ತಗೊಂಡೋಗೋರು ನಮ್ಮೊಂದು ಚೀಲಕ್ಕೆ 25 ರೂಪಾಯಿ ಕೊಡ್ತಾರೆ. ನಿಮ್ಗೆ ಲೇಬರ್ ಎಲ್ಲಿ ಸಿಗ್ತಾರೆ? 8 ರಿಂದ 10 ಚೀಲ ಸುಲಿತಾರೆ, ಒಂದು 10 ಜನ ಇದ್ದಾರೆ. ಸುಲಿದವರಿಗೆ ಒಂದು ಗಿದ್ನ ಅಂತ ಇರ್ತದೆ, ಒಂದು ಗಿದ್ನಕ್ಕೆ ಅದು 2.5 ಕೆಜಿ ಗಿದ್ನ. ಅದು ಗಿದ್ನ ಅಷ್ಟು ಸುಲಿದ್ರು 22 ರೂಪಾಯಿ ಕೊಡ್ತಾರೆ. ಎಷ್ಟು ಗಿದ್ನ ಸುಲಿತಾರೆ? 12 ಗಿದ್ನ ಸುಲಿತಾರೆ, 15 ಗಿದ್ನ ಸುಲಿತಾರೆ ಸರ್. 8 ರಿಂದ 15 ಗಿದ್ನವರೆಗೂ ಸುಲಿತಾರೆ. ಅವೆಲ್ಲ ನಿಮ್ಮ ಸ್ವಸಹಾಯ ಸಂಘದಿಂದ? ಸ್ವಸಹಾಯ ಸಂಘದಲ್ಲಿ ಅವರೆಲ್ಲರೂ ಬರ್ತಾರೆ ಸರ್, ನಮ್ಮ ಸಂಘದವರು. ಅದು ನಿಮಗೆ ಹೇಗೆ ಅನುಕೂಲ? ಅಡಿಕೆ 25 ರೂಪಾಯಿ ಚೀಲಕ್ಕೆ ಕೊಟ್ರೆ ನಮ್ಗೊಂದು ಒಂದು ಆಳು ಪಗಾರ ಸಿಗತ್ತೆ. ನಮ್ಗಂತೇಳಿ ನಾವು ಅದು ಅಡಿಕೆ ನೆನೆಸೋದು, ಅವ್ರದ್ದೆಲ್ಲ ಲೆಕ್ಕ ಬರ್ಕೊಳ್ಳೋದಷ್ಟೇ ಬಿಟ್ರೆ ನಾವು ಅಡಿಕೆ ಸುಲಿಲಿಕ್ಕೆ ಆಗಲ್ಲ. ನಮ್ಗೆ ಅದು ಇದು ಕೊಟ್ಟಿಗೆ ಬೇರೆ ಕೆಲಸ ಇರೋದಕ್ಕೆ ನಾವು ಸುಲಿಲಿಕ್ಕೆ ಆಗಲ್ಲ. ಹಿಟ್ಟಿನ ಗಿರಣಿಯಿಂದ ಮಷಿನ್, ಅದಕ್ಕೆ ನಿಮ್ಗೆ ಎಷ್ಟು ಉಳಿಯುತ್ತೆ ದಿನ? ದಿನ ಒಂದು 300 ರೂಪಾಯಿ ಉಳಿಯತ್ತೆ ನಮ್ಗೆ. ಅದು ಕರೆಂಟ್ ಬಿಲ್ ಎಲ್ಲ ತೆಗೆದು ಉಳಿತದೆ. ಹಾಗಾಗಿ ಬೇರೆ ಬೇರೆ ಉದ್ಯೋಗ ಮಾಡ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಕೈಯ ಕಾಸು ಆಗುತ್ತೆ. ಹೌದು ಸರ್, ಅದು ಹೇಳಿದೆ ಸರ್, ಬೇರೆಯವ್ರ ಹತ್ರ ಕೇಳಬೇಕು ಅನ್ನೋದಿಲ್ಲ. ಮೊದ್ಲೆಲ್ಲ ನಮ್ಗೆ ಕಷ್ಟ ಅನಿಸ್ತಿತ್ತು, ಇವಾಗ ಏನ್ ಅನ್ಸಲ್ಲ ಈಗ ನಿಮ್ನ ಕೇಳ್ತಾರ. ಹಂಗೆ ಆಗಿದೆ ಅಂದ್ರೆ ನಮ್ಗೆ ಒಂದು ಬೇರೆಯವರ ಮೇಲೆ ಅವಲಂಬನೆ ಇಲ್ಲ, ಆರ್ಥಿಕವಾಗಿ ಕೂಡ ಅಂತ ಹೇಳಿದ್ರೆ ಎಷ್ಟು ಖುಷಿ ಅಲ್ಲ? ಖುಷಿ ಇದೆ ಸರ್. ಮನೆಯಲ್ಲೇ ಸಣ್ಣ ಪುಟ್ಟ ತರಕಾರಿ ಬೆಳ್ಕೊತೀನಿ,

ಬಲಿಯೇ ಇಲ್ಲದ ತಡ ಎಷ್ಟೇ